ವಿದ್ವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ವೈದತ್ಯಂ ಸರ್ವಭಾವಾನಾಂ ವೈದತ್ಯಂ ಸರ್ವಭಾವಾನಾಂ ಸ್ವಪ್ನ ಆಹುರ್ಮನೀಷಿಣಃ ಸ್ವಪ್ನ ಆಹುರ್ಮನೀಷಿಣಃ ಅಂತಃಸ್ಥಾನಾತ್ಮ ಭಾವಾನಾಂ ಅಂತಃಸ್ಥಾನಾತ್ಮ ಭಾವಾನಾಂ ಸಂವೃತತ್ವೇನ ಹೇತುನಾ ಸಂವೃತತ್ವೇನ ಹೇತುನಾ. ಭಾಷೆಯ ಪ್ರತ್ಯ ಸ್ವಪ್ನ ದೃಶ್ಯಾನಾಂ ಭಾವಾನಾಂ ಅಂತಃ ಸಂವೃತೇ ಸ್ಥಾನಂ ಇತ್ಯೇತತ್ ಅಸಿದ್ಧಂ ಅಸಿದ್ಧಂ ಯಸ್ಮಾತ್ ಯಸ್ಮಾತ್ ಪ್ರಾಪ್ತೇಷು ಸುಪ್ತಃ ಪ್ರಾಪ್ತೇಷು ಸುಪ್ತಃ ಉದಕ್ಷು ಸ್ವಪ್ನಾನ್ ಪಶ್ಯನ್ ಉದಕ್ಷು ಸ್ವಪ್ನಾನ್ ಪಶ್ಯನ್ ಇವ ಇವ ದೃಶ್ಯತೆ ದೃಶ್ಯತೆ ಇತ್ಯೇತತ್ ಇತ್ಯೇತತ್ ಆಶಂಕ್ಯ ಆಹ ಆಶಂಕ್ಯ ಆಹ. ಸ್ವಪ್ನ ದೃಶ್ಯಾನಾಂ ಭಾವಾನ, ಸ್ವಪ್ನದಲ್ಲಿ ಕಂಡುಬರುವಂತಹ ದೃಶ್ಯಗಳು, ಆ ದೃಶ್ಯಗಳ ಇರುವಿಕೆ, ಇಲ್ಲಿ ಭಾವ ಅನ್ನೋ ಶಬ್ದ ಇರುವಿಕೆ. ಭಾವಾನ ಸ್ವಪ್ನ ದೃಶ್ಯಾನಾಂ ಭಾವಾನ, ಸ್ವಪ್ನದಲ್ಲಿ ಕಂಡುಬರುವಂತಹ ವಸ್ತುಗಳು, ಪದಾರ್ಥಗಳು, ಜೀವರಾಶಿಗಳು, ಅವುಗಳ ಇರುವಿಕೆಯೇ. ಅಂತಹ ಸಂವೃತೆ ಅವು ಒಳಗಡನೆ ಆಕುಂಚನಗೊಂಡು ಇರುತ್ತವೆ ಅನ್ನೋದೇ ಮೊದಲು ಸಿದ್ಧಾಗೋದು ಆಕ್ಷೇಪಕ. ಒಳಗೆ ಅವು ಆಕುಂಚನಗೊಂಡು ಇವೆ ಅನ್ನುವುದೇ ಸಿದ್ಧಾಗೋದಿಲ್ಲ. ಇತ್ಯೇತದ ಅಸಿದ್ಧಂ, ಅದು ಸಿದ್ಧವಾಗೋದಿಲ್ಲ. ಮತ್ತೇನು ಮಾಡೋದೀಗ? ಅದೇ ಸಿದ್ಧ ಆಗಿಲ್ಲ ಅಂದಮೇಲೆ ಏನಾದರೂ ನಿಮಗೆ ಸಿದ್ಧ ಮಾಡಬೇಕಾದ್ರೆ ನಿಮಗೇನು ಬೇಕು? ಎರಡು ಸಂಗತಿಗಳು ಬೇಕು. ಏನು ಸಿದ್ಧ ಮಾಡಬೇಕಾಗಿದೆಯೋ ಅದಕ್ಕೆ ಸಾಧ್ಯ ಅಂತ ಕರೀತಾರೆ. ಏನನ್ನ ಸಿದ್ಧ ಮಾಡಬೇಕಾಗಿದೆ ಅದಕ್ಕೆ ಸಾಧ್ಯ ಅಂತ ಕರೀತಾರೆ. ಗೊತ್ತಾಯಿಲ್ಲ? ಹೇಗೆ ನೀವು ಸಿದ್ಧ ಮಾಡುತ್ತೀರಿ ಅದಕ್ಕೆ ಹೇತು ಅಂತ ಕರೀತಾರೆ. ಇಲ್ಲಿ ಕಾಂಟೆಕ್ಸ್ಟ್ನೊಳಗೆ ಹೇತು ಅಂತ ಕರೀತಾರೆ. ಈ ಹೇತುವಿನ ಮೂಲಕವಾಗಿ ಅದನ್ನು ನಾವು ಸಿದ್ಧ ಮಾಡುವರಿದ್ದೇವೆ. ಇದು ಇಲ್ಲಿ ಅಭಿಪ್ರಾಯ. ಏನಪ್ಪ, ಸ್ವಪ್ನದಲ್ಲಿ ಇರುವಂತಹ ವಸ್ತುಗಳು, ವಿಷಯಗಳು ಇತ್ಯಾದಿಗಳ ಮೂಲಕವಾಗಿ ಸ್ವಪ್ನದಲ್ಲಿರುವಂತಹ ಸಮೃದ್ಧವಾಗಿಯೇ ಇರುವಂತಹ ಈ ಭಾವಗಳ ಮೂಲಕವಾಗಿ, ಮತ್ತೆ ಭಾವಶಬ್ದ ಏನು, ಇರುವಿಕೆಗಳ ಮೂಲಕವಾಗಿ ನಾವು ಏನೋ ಸಿದ್ಧ ಮಾಡೋರಿದ್ದೀವಿ. ಫರ್ಗೆಟ್ಟಿಟ್ ಅಂತಾನೆ ಆಕ್ಷೇಪಕ. ವೈ ಎಸ್ ಎಸ್ ಫರ್ಗೆಟೆಡ್. ಒಳಗೆ ಅವ ಅನ್ನೋದು ಸಿದ್ಧ ಆಗುವುದಿಲ್ಲ, ಹೊರಗೆ ನೀವೇನು ಸಿದ್ಧ ಮಾಡ್ತೀರಿ? ಒಳಗೆ ಹೌದು. ಅಂತಹ ಸಮೃದ್ಧ ಸ್ಥಾನಂ ಇತ್ಯೇತತ್ ಅಸಿದ್ಧಂ, ಏತದೇವ ಅಸಿದ್ಧಂ, ಇದೇ ಸಿದ್ಧವಾಗುವುದಿಲ್ಲ. ಏನು ಒಳಗೆಲ್ಲ ಇವೆ ಅನ್ನೋದೇ ಸಿದ್ಧ ಆಗೋದಿಲ್ಲ. ಇನ್ನು ಮುಂದಿನ ಮಾತಾಡೋದಿದೆ. ಯಸ್ಮಾತ್ ಕಾರಣ, ಏಕೆಂದರೆ ನೋಡಿ, ಹೇಗೆ ಒಳಗೆ ಇವೆ ಅನ್ನೋ ಸಿದ್ಧ ಆಗುವುದಿಲ್ಲ ಅಂದಕ್ಕೆ ಎಷ್ಟು ಚಂದ ಹೇಳ್ತಾರೆ. ಆಕ್ಷೇಪಕಾರ ಅಬ್ಜೆಕ್ಷನ್ ಆಯ್ತು. ಅವನೇನೋ ಆಕ್ಷೇಪಕಾರ ಇದ್ದಾನೆ. ಅವನು ತನ್ನ ಸ್ಟ್ಯಾಂಡ್ ಅನ್ನು ಸಿದ್ಧ ಮಾಡಿ ತೋರಿಸ್ತಾನೆ. ಅಂದಕ್ಕೊಪ್ಪ ಒಬ್ಬನು ಪೂರ್ವದಲ್ಲಿ ಪ್ರವಾಸಕ್ಕೆ ಹೋಗಿದ್ದಾನೆ, ಪ್ರಯಾಣ ಮಾಡ್ತಾ ಇದ್ದಾನೆ. ಅವನಿಗೆ ದಕ್ಷಿಣ ದಿಕ್ಕಿನ ಕನಸುಗಳು ಉಂಟಾಗಿವೆ. ಅಂದ್ರೆ ಒಳಗಡೆ ಏನಿದೆ ಈಗ? ದಕ್ಷಿಣ ದಿಕ್ಕಿನ ಕನಸುಗಳಿವೆ ತಾನೆ? ಅವೆಲ್ಲ ಇವೆ ತಾನೆ? ಅವೆಲ್ಲ ಇದ್ದದ್ದೇ ಆದ್ರೆ ಅವನು ಏನ್ ಹೇಳ್ಬೇಕು? ದಕ್ಷಿಣ ಎಚ್ಚರೇನ್ ಲಭ್ಯ ಅವನಿಗೆ? ದಕ್ಷಿಣ ದಿಕ್ಕಿನ ಕನಸುಗಳಲ್ಲಿ ಇದ್ದರಿಂದಾಗಿ ದಕ್ಷಿಣ ದಿಕ್ಕಿನಲ್ಲಿ ಇರಬೇಕು ಅವನು. ಇಲ್ಲ, ಹಾಗಾಗೋದಿಲ್ಲ. ಪೂರ್ವದಲ್ಲೇ ಹೇಳ್ತಾನೆ, ಪೂರ್ವದಲ್ಲಿ ಹೇಳ್ತಾನೆ. ಇದರರ್ಥ ಅವನು ದಕ್ಷಿಣದ ಏನೂ ಅಲ್ಲಿಲ್ಲ ಅಂತಾಯ್ತಲ್ಲ. ಉದಕ್ಷ ಸ್ವಪ್ನ ಪಶ್ಯನ್ ಇವ ದೃಶ್ಯತೆ ಇತ್ತೇತ ಆಶಂಕ್ಯಾಹ. ಅವನು ದಕ್ಷಿಣ ದಿಕ್ಕಿನ ಕನಸುಗಳನ್ನು ಕಾಣ್ತಾ ಇದ್ದಷ್ಟಕ್ಕೆ ಆ ವಸ್ತುಗಳು, ಆ ವಿಷಯಗಳು, ಆ ಪದಾರ್ಥಗಳು ಅಲ್ಲಿ ಇವೆ ಅನ್ನುವುದು ಸಂದೇಹಾಸ್ಪದವಾಗಿದೆ. ಅದಕ್ಕೆ ಸಮಾಧಾನ ಹೇಳ್ತಾರೆ, ಅದೀರ್ಘತ್ವಾಚ ಕಾಲಸ್ಯ ಗತ್ವಾ ದೇಶಾನ್ನ ಪಶ್ಯತಿ ಪ್ರತಿಬುದ್ಧಸ್ಯ ವೈ ಸರ್ವ ತಸ್ಮಿನ್ ದೇಶೇನ ವಿದ್ಯತಿ. ಅಥ ದಕ್ಷಿಣ ದೇಶ ಕುಂಭಕೋಣ, ನಿನ್ನ ಪ್ರವಾಸ ಕಲ್ಕತ್ತಾ, ದಕ್ಷಿಣ ದೇಶ ಕುಂಭಕೋಣದಿಂದ ಕಲ್ಕತ್ತಾ ಹೋಗಲಿಕ್ಕೆ ಎಷ್ಟು ಸಮಯ ಬೇಕು ಎಂದ್ರೆ ಆ ಕಾಲಕ್ಕೆ ಮಾತಾಡ್ರಿ, ತಿಂಗಳು ಗಟ್ಟಲೆ ಬೇಕು. ಹೌದು, ಕಾಲಸ್ಯ ಅದೀರ್ಘತ್ವ. ಅಷ್ಟು ಕಾಲ ಎಲ್ಲಿದೆ ನಿಮಗ ಕನಸು ನೋಡಿದ್ರೆ? ಅಷ್ಟು ಕಾಲ ಇರ್ತದೆ, 2 ಸೆಕೆಂಡ್ ಇರ್ತದೆ, 1 ಸೆಕೆಂಡ್ ಇರ್ತದೆ. ನೀವು ಪ್ರಯಾಣಕ್ಕೆ ಎಷ್ಟು ಸಮಯ ಬೇಕು? 6 ತಿಂಗಳು ಬೇಕು ಪ್ರಯಾಣಕ್ಕೆ. 6 ತಿಂಗಳು ಬೇಕು. ನೀವು ತಗೊಂಡ ಸಮಯ 2 ಸೆಕೆಂಡು. ಹೆಂಗ್ ಹೋದ್ರಿ 2 ಸೆಕೆಂಡ್ ನೋಡಿದೆ? ಅದೀರ್ಘತ್ವಾಚ ಕಾಲಸ್ಯ ಗತ್ವಾ ದೇಶಾದ ನ ಪಶ್ಯತಿ. ಆ ದೇಶಕ್ಕೆ ಹೋಗಿ ಗತ್ವಾ, ಆ ದೇಶಕ್ಕೆ ಹೋಗಿ ಅವನ ದೇಶವನ್ನು ನೋಡ್ದ ಅನ್ನೋದು ಸಿದ್ಧವೇ ಆಗೋದಿಲ್ಲ. ಹೋಗ್ಲಿಕ್ಕೆ 6 ತಿಂಗಳು ಬೇಕು, ನೋಡ್ಲಿಕ್ಕೆ ಒಂದೊಂದು ತಿಂಗಳು ಬೇಕು, ವಾಪಸ್ ಬರ್ಲಿಕ್ಕೆ 6 ತಿಂಗಳು ಬೇಕು. ಬಂದು ಹೇಳ್ಬೇಕಲ್ಲ, 6 ತಿಂಗಳು ನಾ ಹಿಂಗೆ ನೋಡಿದೆ, ಹಂಗೆ ನೋಡಿದೆ, ಅಂತ ನೋಡಿದೆ, ಅಂತ ಸಮಯ ಬೇಕು. ಅದು ಇಲ್ಲಿ ಎಷ್ಟು ದಿವಸ ಮಗ ಅದೀರ್ಘತ್ವ, ಅಷ್ಟು ಸಮಯ ಇಲ್ಲ. ಕಾಲಸ್ಯ ಅದೀರ್ಘತ್ವ, ಅಷ್ಟೊಂದು ದೀರ್ಘಕಾಲ ಲಭ್ಯ ಇಲ್ಲ. ಹೀಗಾಗಿ ದೇಶಾತ್ ನ ಗತ್ವ ಪಶ್ಯತಿ, ಪಶ್ಯತರ ನೋಡ್ದ, ನೋಡ್ದ ಅನ್ನೋದು ನ ಬಂದಿ ಬರುವುದಿಲ್ಲ. ಇಷ್ಟೇ ಅಲ್ಲ, ಇನ್ನೊಂದು ಕಾರಣ ಕೊಡ್ತಾರೆ. ಪ್ರತಿಬುದ್ಧ ಕನಸಿನಲ್ಲಿ ಎಚ್ಚರ ಆಯಿತು, ಅವನು ಹೋಗಿದ್ದೆ ಸತ್ಯ ಆಗಿದ್ರೆ ಎಲ್ಲಿ ಹೇಳಬೇಕಾಗಿತ್ತು? ಅಲ್ಲಿ ಹೇಳಬೇಕಾಗಿತ್ತು. ಅದ ಪ್ರತಿಬುದ್ಧಶ್ಚ ವೈ ಸರ್ವ ತಸ್ಮಿನ್ ದೇಶ ನ ವಿದ್ಯತೆ. ಅಲ್ಲಿಲ್ಲ, ಎಲ್ಲಿದ್ದಾನೆ ಅವ್ನು ಹೇಳ್ರಿ. ಅವ್ನು ಹೋಗಿಲ್ಲ ಅಂತ ಹೇಳ್ರಿ, ಅವ್ನು ಹೋಗೇ ಇಲ್ಲ, ನೋಡೇ ಇಲ್ಲ, ಪ್ರಯಾಣ ಮಾಡೇ ಇಲ್ಲ. ಒಟ್ಟಾರೆ ಒಳಗೆ ಅವು ಏನೂ ಇಲ್ಲ, ಸಿದ್ಧವಾಗೋಯ್ತು. ತಸ್ಮಿನ್ ದೇಶೇ ನ ವಿದ್ಯತೆ. ಭಾಷ್ಯ 78, ನ ದೇಹಾತ್ ಬಹಿಃ ದೇಶಾಂತರಂ ಗತ್ವಾ ಸ್ವಪ್ನಾನ್ ಪಶ್ಯತಿ. ಶರೀರ ಬಿಟ್ಟು ಹೊರಗೆ ಹೋಗಿ ಅವ ಕನಸು ಕಾಣ್ತಾನೆ? ಇಲ್ಲ ಇಲ್ಲ, ಕನಸು ಯಾವಾಗಲೂ ಹೊರಗೆ ಹೋಗಿ ಕಾಣಂಗಿಲ್ಲ. ಈಗೆಲ್ಲ ನಾವು ಹೊರಗೆ ಬಂದೇವಿ ಇಲ್ಲ, ಈಗ ನಾವು ಹೊರಗೆ ಬಂದೇವಿ ಇಲ್ಲ, ನಿದ್ರೆಯಿಂದ ಹೊರಗೆ ಬಂದೇವಿ. ಯಾರ್ಯಾರು ಯಾವ ಕನಸು ಕಾಣಿಸ್ತಿರುತ್ತೆ ಹೇಳಿ? ದೇಹಾತ್ ಬಹಿಃ ದೇಶಾಂತರಂ ಗತ್ವಾ ನ ಗತ್ವಾ ಸ್ವಪ್ನಾನ್ ಪಶ್ಯತಿ ಗತ್ವಾ ನ ಸ್ವಪ್ನಾನ್ ಪಶ್ಯತಿ. ಹೊರಗೆ ಬಂದು ಯಾರೂ ಕನಸುಗಳನ್ನು ಕಾಣುವುದಿಲ್ಲ. ಕನಸು ಕಾಣಬೇಕಾದ್ರೆ ಏನ್ ಮಾಡ್ಬೇಕು? ಅವರು ದೇಹದಿಂದ ಹೊರಬರಬಾರ್ದು, ಎಲ್ಲೋಗ್ಬೇಕು, ದೇಹದ ಒಳಗೆ ಹೋಗ್ಬೇಕು. ಯಸ್ಮಾತ್ ಸುಪ್ತ ಮಾತ್ರೈವ ದೇಹ ದೇಶಾತ್ ಯೋಜನ ಶತಾಂತರಿತಿ ಮಾಸ ಮಾತ್ರ ಪ್ರಾಪ್ಯ ಸ್ವಪ್ನಾನ್ ಪಶ್ಯನ್ನಿವ ದೃಶ್ಯತೆ. ಅವನು ನಿದ್ರಿಸಿದ ಕ್ಷಣದಲ್ಲಿ ಸುಪ್ತ ಮಾತ್ರ ಏವ, ಅವನು ನಿದ್ರಿಸಿದ ಕ್ಷಣದಲ್ಲಿಯೇ ದೇಹವು ನಿಶ್ಚೇತ ಆಗಿರುವ ಸಮಯದಲ್ಲಿಯೇ ದೇಶಾತ್ ಅಂತಹ ಆ ಸ್ಥಾನದಿಂದ ಏನ್ ಮಾಡ್ತಾನೆ, ಯೋಜನ ಶತಾಂತರಿತೆ, ಒಂದು 100 ಯೋಜನ ಅಳತೆ. ಎಷ್ಟು ಕೇಳು, ಯೋಜನ ಅಂದ್ರೆ ಎಷ್ಟು? ಒಂದು ಯೋಜನ 3 ಮೈಲು. 3 ಮೈಲು ಅಂದ್ರೆ ಒಂದು ಯೋಜನ. ಶತಾಂತರಿತೆ 300 ಮೈಲು. ಯೋಜನ ಶತಾಂತರಿತೆ, ಅಷ್ಟು ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಮಾಸ ಮಾತ್ರ ಪ್ರಾಪ್ತಿ, ಒಂದು ತಿಂಗಳು ಬೇಕು. ಇಂತಹ ದೇಶಿಯೇ ಸ್ವಪ್ನಾನ್ ಪಶ್ಯನ್ನಿವ ದೃಶ್ಯತೆ. ಸ್ವಪ್ನ ಯಾವನು ನಿದ್ರಿಸಿದವನು ದೇಹದ ಒಳಗೆ ನಿದ್ರೆಯಲ್ಲಿ 100 ಯೋಜನ ದೂರ ಪ್ರಯಾಣ ಮಾಡಿ ಆಮೇಲೆ ಅದಕ್ಕೆ ಸಮಯ ಎಷ್ಟು ತಗೊಂಡಾನೆ, 1 ತಿಂಗಳು ಸಮಯ ತಗೊಂಡಿದ್ದಾನೆ. ಇಷ್ಟು ದೀರ್ಘ ಸಮಯ ತಗೊಂಡು ಪ್ರವಾಸ ಮಾಡಿ ಆ ಮಾಡಿದಂತಹ ಕನಸನ್ನ ಇವನು ಕಂಡಿದ್ದಾನೆ. ಎಲ್ಲಿ ಕಂಡಿದ್ದಾನೆ? ನಿದ್ರೆಗೆ ಹೋದ ನಂತರ. ಈಗ ಎಚ್ಚರ ಆಯ್ತಾ? ನ ಚ ತದ್ದೇಶ ಪ್ರಾಪ್ತಿ ಆಗಮನಸ್ಯ ಚ ದೀರ್ಘ ಕಾಲ ಅಸ್ತಿ. ಅಷ್ಟು ವಿಶಾಲವಾದ 300 ಯೋಜನಾ ಪ್ರದೇಶವೂ ಒಳಗಿಲ್ಲ. ಆಮೇಲೆ ದೀರ್ಘ ಕಾಲ, ಆ 1 ತಿಂಗಳ ಸಮಯವೂ ಒಳಗಿಲ್ಲ. 300 ಮೈಲು, 300 ಮೈಲು ಅಂದ್ರೆ ಈಗಿನ 500 ಕಿಲೋಮೀಟರ್. 500 ಕಿಲೋಮೀಟರ್ ವಿಶಾಲವಾದ ಜಾಗನೂ ಒಳಗಿಲ್ಲ. 1 ತಿಂಗಳು ಪ್ರಯಾಣ ಮಾಡುವ ಕಾಲವೂ ಒಳಗಿಲ್ಲ. ಏನ್ ಮಾಡಬೇಕಪ್ಪ? ದೀರ್ಘ ಕಾಲ ನ ಅಸ್ತಿ. ಅದಕ್ಕೆ ಏನ್ ಹೇಳ್ತೀರಿ ಈಗ? ಅತ ಅದೀರ್ಘತ್ವಾಚ್ಛ ನ ಸ್ವಪ್ನ ದೃಕ್ ದೇಶಾಂತರಂ ಗಚ್ಚತಿ. ಅಷ್ಟು ದೀರ್ಘವಾದ ಕಾಲವೂ ಇಲ್ಲ ಯಾರಿಗೆ? ಆ ಸ್ವಪ್ನಿಗೆ, ಸ್ವಪ್ನ ದೃಕ್, ಸ್ವಪ್ನವನ್ನ ಕಾಣುವವನಿಗೆ ಅಷ್ಟು ದೀರ್ಘವಾದ ಕಾಲವೂ ಇಲ್ಲ. ಮತ್ತು ಅಷ್ಟು ದೇಶಾಂತರ ಪ್ರಯಾಣವನ್ನು ಮಾಡುವ ಸಾಧ್ಯತೆ ಸ್ವಪ್ನದಲ್ಲಿ ಸಾಧ್ಯವಿಲ್ಲ. ಅತ ಅದೀರ್ಘ ಕಾಲತ್ವಾಚ್ಯ ಕಾಲಸ್ಯ ನ ಸ್ವಪ್ನ ದೃಕ್ ದೇಶಾಂತರಂ ಗಚ್ಚತಿ. ಅವನ ದೇಶಾಂತರ ಹೋಗಿಲ್ಲ ಅನ್ನೋದೇ ಸಿದ್ಧವಾಗ್ತದೆ. ಕಿಂಚ ಪ್ರತಿಬುದ್ಧಶ್ಚ ವೈ ಸರ್ವಃ ಸ್ವಪ್ನ ದೃಕ್ ಸ್ವಪ್ನ ದರ್ಶನ ದೇಶೇ ನ ವಿದ್ಯತೆ. ಕಿಂಚ ಅಂದ್ರೆ ಇಷ್ಟೇ ಅಲ್ಲ, ಈಗ ಸಾಕಷ್ಟು ವಿವರಣೆ ಕೊಟ್ಟಿದ್ದೀವಿ, ಇಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ಹೇಳೋದಿದೆ. ಏನದು ಹೇಳೋದು? ಪ್ರತಿಬುದ್ಧಶ್ಚ ವೈ, ಎಚ್ಚರಗೊಂಡವನು, ಸ್ವಪ್ನವನ್ನ ಕಂಡು ಎಚ್ಚರಗೊಂಡವನು, ಸರ್ವ ಸ್ವಪ್ನ ದೃಕ್ ಸ್ವಪ್ನ ಆ ಸುಖ ತಾನು ಕಂಡಿರುವ ಎಲ್ಲ ಸ್ವಪ್ನಗಳಿಗೆ ಸ್ವಪ್ನ ದೃಕ್ ಆಗಿನಿದ್ದಾನ ಅವನು. ಸ್ವಪ್ನ ದರ್ಶನ ದೇಶೇ, ಸ್ವಪ್ನದಲ್ಲಿ ಯಾವ ದೇಶವನ್ನು ಕಂಡನೋ ಅಲ್ಲಿನ ವಿದ್ಯತೆ, ಅಲ್ಲಿ ಅವ ಇರೋದಿಲ್ಲ, ಅಲ್ಲಿರೋದಿಲ್ಲ. ಸ್ವಪ್ನ ದೃಕ್ ಅದೇ ಡ್ರೀಮರ್ ಅಂತ ಅರ್ಥ. ಸ್ವಪ್ನ ದೃಕ್ ಅಂದ್ರೆ ಡ್ರೀಮರ್. ಈ ಡ್ರೀಮರು ಏನು ದೇಶವನ್ನು ಕಂಡಾನೆ, ಆ ದೇಶದಲ್ಲಿ ಅವನ ಲಭ್ಯ ಇಲ್ಲ. ಸ್ವಪ್ನ ದರ್ಶನ ದೇಶೇ ನ ವಿದ್ಯತೆ, ಆ ಸ್ವಪ್ನ ದೇಶದಲ್ಲಿ ಅವನಿಲ್ಲ. ಮಲಗಿದಾಗ ಯಾವ ದೇಶದಲ್ಲಿದ್ದನೋ ಅದೇ ದೇಶದಲ್ಲಿದ್ದಾನೆ, ಸ್ವಪ್ನ ದೇಶದಲ್ಲಿ ಇಲ್ಲ. ಓಹೋ, ಸ್ವಪ್ನ ದರ್ಶನ ದೇಶೇ ನ ವಿದ್ಯತೆ. ಯದಿಚ ಸ್ವಪ್ನೇ ದೇಶಾಂತರಂ ಗಚ್ಚೇತ್, ಯಸ್ಮಿನ್ ದೇಶೇ ಸ್ವಪ್ನ ಪಶ್ಯೇತ್ ತತ್ರೈವ ಪ್ರತಿಬುದ್ಧೇತ. ಒಂದು ವೇಳೆ ಕನಸಿನಲ್ಲಿ ಯಾವುದಾದ್ರೂ ದೇಶಕ್ಕೆ ಹೋಗಿದ್ದು ಸತ್ಯವೇ ಆಗಿದ್ದಲ್ಲಿ ಅವನು ಆ ದೇಶದಲ್ಲೇ ಇರಬೇಕಾಗಿತ್ತಲ್ಲವೇ? ಅದನ್ನು ಹೇಳ್ತಾ ಇದ್ದಾರೆ. ಯದಿಚ ಸ್ವಪ್ನೆ ದೇಶಾಂತರಂ ಗಚ್ಚೇತ, ಸ್ವಪ್ನದಲ್ಲಿ ಯಾವುದೋ ದೇಶಕ್ಕೆ ಹೋಗಿದ್ದಾನೆ ಅಂತಾಗಿದ್ದಾದ್ರೆ, ಯಸ್ಮಿನ್ ದೇಶೇ ಆ ದೇಶದಲ್ಲಿ ಸ್ವಪ್ನಾನ್ ಪಶ್ಯೇತ, ಅಲ್ಲಿ ಸ್ವಪ್ನ ಕಂಡಿದ್ದಾದ್ರೆ ಅವನು ಎಲ್ಲಿರ್ಬೇಕಾಗಿತ್ತು? ತತ್ರೈವ ಪ್ರತಿಬುದ್ಧೇತ, ಅಲ್ಲಿಯೇ ಅವನು ಇರ್ಬೇಕಾಗಿತ್ತಲ್ವೋ. ಸೇಮ್ ಥಿಂಗ್, ವೈಕುಂಠಕ್ಕೆ ಹೋಗಿದ್ದೇ ನೀವು ಸತ್ಯವಾಗಿತ್ತು, ನೀವು ವೈಕುಂಠದಲ್ಲೇ ಇರ್ಬೇಕಾಗಿತ್ತಲ್ಲೋ. ಇಲ್ಲಿ ಯಾಕೆ ಬಂದ್ರಿ? ವೈಕುಂಠಕ್ಕೆ ಹೋಗಿಲ್ಲ ಅಂತ. ಇವು ಅಪ್ರಬುದ್ಧರಿಗೆ ಗೊತ್ತಾಯ್ತಲ್ವ, ವಿಷಯಾಸಕ್ತರಿಗೆ ರುಚಿ ಹತ್ತಲಿ ಅಂತ ಇವೆಲ್ಲ ಹೇಳಿದ್ರು. ವೈಕುಂಠ ಅಂದ್ರೆ ಹಾಗಿದೆ, ವೈಕುಂಠ ಅಂದ್ರೆ ಹೀಗಿದೆ, ಅದಕ್ಕೆ ಎಂಟು ಬಾಗಿಲವ. ಅದಕ್ಕೆ ವಸ್ತು ಪ್ರಕಾರ ಎಂಟು ಬಾಗಿಲ ಯಾವನಿಗೆ ಇಡುದು? ಇಡಬೇಕು. ಏನ್ ತಪ್ಪದ? ವೈಕುಂಠ ಆದ್ರೆ ಆಗ್ತದೆ, ಅದ್ರ ಪ್ರಶ್ನೆ. ವೈಕುಂಠ ಇಲ್ಲಿ ಆಗ್ಲಿಕ್ಕೆ ಆಗುದಿಲ್ಲ, ಹಿಂಗಾಗಿ ಎಂಟನೇ ಬಾಗಿಲ ಹೋಗಬೇಕಾಗ್ತದೆ ವೈಕುಂಠಿಂದ. ಸೊಕ್ಕ ಎಂಟು ಬಾಗಿಲ ಹಚ್ಚಿ ಮನೆಯಾಗ ಇದ್ದವರೆಲ್ಲ ಒಂದಾದ್ರೂ ಒಂದೊಂದು ಕ್ಯೂ ಹಚ್ಚಿ ಬಿಡ್ತಾರೆ. ಬೇಡ, ಅದಕ್ಕೆ ಎಂಟು ಬಾಗಿಲು ಹಚ್ಚಿದ್ರೆ ಬೇಡ, ಏಳು ಹಚ್ಚಿರಿ ಅಂತ. ಜಸ್ಟ್ ಇಮ್ಯಾಜಿನ್, ಕನಸಿನಲ್ಲಿ ವೈಕುಂಠವನ್ನು ಕನಸಿನಲ್ಲಿ ಕಣ್ಮೆ ಅಂತ ತಿಳ್ಕೊ. ಮುಂಬೈ ದೆಲ್ಲಿ ಇವೇ ಅಲ್ಲ, ಏನ ಅದು ಕನಸಿನೊಳಗೆ. ಈ ಕನಸಿನೊಳಗೆ ವೈಕುಂಠವನ್ನು ಕಂಡಿದ್ದು ಸತ್ಯವೇ ಆಗಿತ್ತು ಅಂತಂದ್ರೆ, ಆ ಕನಸನ್ನ ನೋಡಿದವನು, ಆ ವೈಕುಂಠವನ್ನ ಅನುಭವಿಸಿದವನು ನಾನು, ಎಚ್ಚರ ಆದ್ಮೇಲೆ ಎಲ್ಲಿರ್ಬೇಕಾಗಿತ್ತು? ನಚೇತದಸ್ತಿ, ಈ ತರ ಇಲ್ಲದ ಇಲ್ಲ. ನಚೇತದಸ್ತಿ ರಾತ್ರೌ ಸುಪ್ತಃ ಅಹನಿ ಇವ ಭಾವಾನ್ ಪಶ್ಯತಿ. ರಾತ್ರಿಯಲ್ಲಿ ಮಲಗಿದವನು ಹಗಲನ್ನ ಕಂಡ ಅಂತ ಇಟ್ಕೊ, ಹಗಲನ್ನ ಅನುಭವಿಸಿದ ಅಂತ ಇಟ್ಕೊ. ರಾತ್ರೌ ಸುಪ್ತ ಅಹನಿ ಇವ ಭಾವಾನ್ ಪಶ್ಯತಿ, ಹಗಲೊತ್ತಿನ ಕನಸುಗಳನ್ನು ಕಂಡಾನೆ ಅಂತಿದ್ರು. ರಾತ್ರಿ ಮಲಗಿದವನು ಸೂರ್ಯೋದಯವನ್ನು ಕಂಡಾನೆ ಅಂತಿದ್ರು. ರಾತ್ರಿ ನಿದ್ರಿಸ್ತಾ ಇದ್ದವನು ಸೂರ್ಯೋದಯವನ್ನು ಕಂಡಷ್ಟಕ್ಕೆ ಸೂರ್ಯನು ಉದಯವಾಗಿದ್ದಾನ ಹೊರಗಡೆ? ಹಾಗಾದ್ರೆ ಎಲ್ಲದ ಕನಸು? ಲಾಜಿಕ್ ಉಲ್ಟಾ ಮಾಡಿ. ಹಗಲತ್ನಾಳ ಮಲಗಿದವರಿಗೆ ಸೂರ್ಯ ಮುಳುಗಿದ್ದು ಗೊತ್ತಾಗ್ತದ? ಕನಸು. ಹಾಗಾದ್ರೆ ಹಗಲತ್ನೊಳಗೆ ಮೊಟ್ಟ ಮೊಟ್ಟ ಮಧ್ಯಾಹ್ನ ಒಂದು ಗಂಟೆಗೆ ಮಲಗಿ ಸೂರ್ಯಾಸ್ತವನ್ನ ಆನಂದಿಸ್ತಾ ಇದ್ದ, ಅದರ ಮೇಲೆ ರೌಂಡ್. ಇಫ್ ಯು ಕ್ಯಾನ್ ಎಂಜಾಯ್ ದಿ ಸನ್ರೈಸ್ ಸ್ವಪ್ನದೊಳಗೆ, ಯು ಕ್ಯಾನ್ ಆಲ್ಸೋ ಎಂಜಾಯ್ ದಿ ಸನ್ಸೆಟ್ ಇನ್ ದಿ ಟ್ರೀ. ಅವು ಎರಡೂ ಸತ್ಯ ಅಂತ ಅನಿಸಿಕೊಳ್ಳುವುದಿಲ್ಲ. ಅದು ರಾತ್ರೋ ಸುತ್ತ ಅಹನೇವ ಭಾವ ಅಂತ ಪಶ್ಯತಿ. ಬಹುಭಿ ಸಂಗತೋ ಭವತಿ. ಬಹುಭಿ ಅನೇಕರ ಜೊತೆ ನಿನಗೆ ಸಂಘ ಉಂಟಾಗ್ತದೆ. ಮುಖ ಸಪ್ಪೆ ಮಾಡ್ಕೊಂಡು ಹೇಳ್ತೀಯ, ಯಾಕೊಂಡು ನನಗೆ ಯಾರು ಫ್ರೆಂಡ್ಸೇ ಇಲ್ಲ ಅಂತೀಯ. ಕನಸು ಯಾರನ್ನು ಕಂಡಿದ್ದೆ? ಅನೇಕ ಫ್ರೆಂಡ್ಸ್ ಅಂತ. ಅವ್ರು ಯಾರು ಈಗಿಲ್ಲ ನನಗೆ, ಹೌದಾ? ಅದರವೇ ರನ್ ಮಾಡ್ರಿ. ನಿನಗೆ ಹಗಲತ್ತಾಗ ಚಾಯ್ ಕಾಫಿ ಫ್ರೆಂಡ್ಸ್ ಬೇಕಾದಷ್ಟು ಇರ್ತಾರೆ. ರಾತ್ರಿ ಕನಸಿನಲ್ಲಿ ಒಂಟಿ ಆಗಿರ್ತೀವಿ, ನಮ್ಗೆ ಯಾರು ಕೇರ್, ನಮ್ಗೆ ಯಾರು ಫ್ರೆಂಡ್ಸೇ ಇಲ್ಲ, ಹಾಗೂ ಸಾಧ್ಯ ಇದೆ. ಆದ್ರೆ ಯಾವ ಸತ್ಯ ಅಲ್ಲ, ಯಾಕಂದ್ರೆ ಅದು ಹೊಂದಿ ಬರುವುದಿಲ್ಲ. ಅಹನೇವ ಭಾವಾನ್ ಪಶ್ಯತಿ ಬಹುಭಿ ಸಂಗತಃ ಭವತಿ. ಐಶ್ಚ ಸಂಗತಃ ತೈಹಿ ಗೃಹ್ಯೇತ ನ ಚ ಗೃಹ್ಯತೆ. ಇಷ್ಟು ಸಂಗತಿ ಆಯ್ತಲ್ಲ, ಅವರಿಗೆಲ್ಲ ಗೊತ್ತಾ ನಿನ್ ಫ್ರೆಂಡ್ಶಿಪ್ ಆಗ್ಯದ ಅಂತ? ಸುಮ್ಮನೆ ಹೂ ಅನ್ಕೋತೀವಿ ನೀವೀಗ. ಕನಸಿನಲ್ಲಿ ಕಂಡ ಇಷ್ಟು ಫ್ರೆಂಡ್ಸ್ ನಿಮ್ಗೆ ಲಭ್ಯ ಆದಲ್ಲ, ಅವರಿಗೆಲ್ಲ ಗೊತ್ತಾ ನೀನು ಅವರ ಫ್ರೆಂಡು ಅಂತ? ಹೌದಾ? ಎಚ್ಚರದಲ್ಲಿ ಫ್ರೆಂಡ್ಸ್ ಆಗ್ಯಾರಲ್ಲ, ಎಚ್ಚರದಲ್ಲಿ ಇಷ್ಟು ಮಂದಿ ಫ್ರೆಂಡ್ಸ್ ಅಲ್ಲಿ ಹೇಗೆ ಗೊತ್ತಿರೋ ಹಾಗೆ ಕನಸಿನಲ್ಲಿ ಇದ್ದಾಗ ಇವರೆಲ್ಲ ಫ್ರೆಂಡ್ಸ್ ನಿಮ್ಗೆ ಇದ್ದಾರೆ ನಿನಗೆ ಗೊತ್ತಿರ. ಅಂದ್ರೇನು, ಎಚ್ಚರದ ಫ್ರೆಂಡ್ಸು ಕನಸಿನಲ್ಲಿಲ್ಲ, ಕನಸಿನ ಫ್ರೆಂಡ್ಸು ಎಚ್ಚರದ. ಕನಸಿನ ಫ್ರೆಂಡ್ಸು ಎಷ್ಟು ಸುಳ್ಳೇ ಸುಳ್ಳು ಅಲ್ಲ, ವಿತತ. ಓಕೆ ಓಕೆ, ವಿತತ. ಕನಸಿನ ಫ್ರೆಂಡ್ಸು ಎಷ್ಟು ಮಿಥ್ಯಾನೋ ಅಷ್ಟೇ ಹ್ಞೂ ಅಂದ್ರೆ ಜಲ್ದಿ ಏನು, ಎಚ್ಚರದ ಫ್ರೆಂಡ್ಸು ಅಷ್ಟೇ ಮಿಥ್ಯ. ಒಂದು 100 ಸಲ ಬರ್ಬೋದು. ಕನಸಿನ ಜೀವಭೂತ ರಾಶಿಗಳು, ಕನಸಿನ ಮನುಷ್ಯರು, ಕನಸಿನ ಸಾಕು ಪ್ರಾಣಿಗಳು, ಕನಸಿನ ಸಂಬಂಧಿಗಳು, ಕನಸಿನ ಬಂಧುಗಳು ಎಲ್ಲರೂ ಎಷ್ಟು ಮಿಥ್ಯವೋ ಅಷ್ಟೇ. ಸುಮ್ಮನೆ ಮೋಹಗ್ರಸ್ತರಾಗಿ ನಾವು ನಮ್ಮ ನಮ್ಮದೇ ಆದಂತಹ ಓಕೆ ಕಮ ಇರಲಿ ಪೆಂಡಿಂಗ್. ಇವತ್ತು ಬೆಳಗಿನ ಉಪನ್ಯಾಸ ಕೇಳಲಿಕ್ಕೆ 4-5 ಜನ ಬಂದಿದ್ದರು. ಇವೆಲ್ಲ ಇರಬೇಕು ಅಂತ ಹೇಳಿದ್ರು. ಫ್ರೆಂಡ್ಸು, ಮಿತ್ರರು, ದುಃಖ, ಸುಖ, ನೋವು, ಹಿಂಸೆ ಸ್ವಲ್ಪ ಸ್ವಲ್ಪ ಇರಬೇಕು. ಅವಾಗ ಬದುಕು ಬದುಕು ಅನಿಸುತ್ತೆ. ಹೇಳಿದ್ರಲ್ಲ, ಬದುಕು ಅಂದ್ರೆ ಸ್ವಲ್ಪ ಉಪ್ಪಿನಕಾಯಿ ಇರಬೇಕು, ಆ ಉಪ್ಪಿನಕಾಯಿ ಸ್ವಲ್ಪ ಖಾರನೂ ಇರಬೇಕು, ಸ್ವಲ್ಪ ಸಿಹಿನೂ ಇರಬೇಕು. ಭಾವದಲ್ಲಿ ಇವೆಲ್ಲವೂ ಇರುತ್ತವೆ. ಹೀಗಾಗಿ ಭಾವ ಇದು ಅತಿ ಮುಖ್ಯ. ಭಾವ ಬದುಕನ್ನ ರೂಪಿಸ್ತದೆ. 45 ನಿಮಿಷ ಮುಗಿತು. ಈಗ ಹೇಳಿ, ಇಷ್ಟೇನ ಜೀವನ? ಜೀವನ ಇಷ್ಟೇನ? ನೀವೀಗ ಇದಕ್ಕೆ ಹೆಂಗ್ ಟರ್ನ್ ಕೊಡ್ತೀರಿ? ಅವ್ರು ಕೊಡ್ಬೇಕಂತ ನಮ್ಗೆ ನಿಯಮ ಇಲ್ಲ. ಮತ್ತು ಅವರು ಹೀಗೆ ನಿರೂಪಿಸಿದ್ದು ಏನಿದೆಯೋ ಕಡೆಗಣಿಸುವಂತಹದ್ದಲ್ಲ. ಸುಖ ದುಃಖ ನೋವು ನಲಿವು ಇಷ್ಟ ಅನಿಷ್ಟಗಳು ಇವು ಜೀವನದ ಸಹಜತೆಗಳು. ಈ ಮಾತು ಕಡೆಗಣಿಸ್ತೀರಿ? ಹಾಗಲ್ಲ, ಅಷ್ಟಕ್ಕೆ ನಿಂತು ಬಿಡ್ತೀರಿ? ನೀವಾಗಿದ್ರೆ ಸಾಂಪ್ರದಾಯಿಕವಾಗಿ ಏನ್ ಟರ್ನ್ ಕೊಡ್ತೀರಿ? ಅದಷ್ಟು ಮಿಥ್ಯ, ಅದನ್ನು ಅದ್ರ ಬಗ್ಗೆ ಕಾಳಜಿ ಮಾಡ್ಬೇಕಂತೆ. ಆ ಕ್ರೌಡಿಗೆ ಇನ್ನು ಮಿಥ್ಯ ಶಬ್ದನೇ ಇಲ್ಲ. ಇವತ್ತಿನ ಆರನೇ ದಿವಸನೂ ಏಳನೇ ದಿವಸ ಇದ್ದಾರೆ. ಇಪ್ಪತ್ನಾಲ್ಕು, ಇಪ್ಪತ್ತೈದು, ಇಪ್ಪತ್ತಾರು, ಇಪ್ಪತ್ತೇಳು, ಇಪ್ಪತ್ತೆಂಟು, ಎಂಟನೇ ದಿವಸ ಇದ್ದಾರೆ. ಹಂಗೆ ಟನ್ ಕೊಡ್ಲಿಕ್ಕೆ ಆಗುದು ಅಷ್ಟು ಜಲ್ದಿ? ಟೆಕ್ಸ್ ಲಾಂಗ್ ಟರ್ನ್ ಹೆಂಗ್ ಕೊಡ್ತೀರಿ ಟರ್ನ? ಲಾಂಗ್ ಟರ್ನ್ ಕೊಡ್ರಿ, ಯಾರು ಬೇಡ ಅಂತಾರೆ? ನಾ ಶಾರ್ಟ್ ಆಗಿರ್ತ ನೋಡ್ಕೊತೀನಿ. ಲಾಂಗ್ ಟರ್ನ್ ಕೊಡ್ರಿ, ಇದ್ದಾದ್ರೂ ಒಪ್ಕೊಂಡ್ಬಿಡ್ರಿ. ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ ಇಷ್ಟೇ. How you give your turn? If you think the turn is necessary to make a traditional teaching complete, avashyakate ide antadre agar hag turn kodtiri ellinda shuru martiri avrinda moolu vishara helidu. ಭಾವಕ್ರಿಯಾ ಭಾವ ಸಾಧನೆ ಕ್ರಿಯಾ ಭಾವ ಜ್ಞಾನ ಕ್ರಿಯಾ ಭಾವ ಹಂಗೆ ಅಂತ ಅನ್ಕೊಳ್ತೀರಿ? ಸತ್ಕ್ರಿಯಾ ಇಲ್ಲ ಇಲ್ಲ ಆರೋಪ ಆಮೇಲೆ ಅಪವಾದ ಅಷ್ಟು ಭಾವ ಆರೋಪ ಮಾಡಿದ್ರು. ಇವ್ರು ಟರ್ನ್ ಹೆಂಗ್ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆರೋಪ ಅಪವಾದ ಶಾಸ್ತ್ರ ಕರ್ಮಯೋಗ ಕ್ರಿಯಾ ಅಂತ ಹೇಳ್ತಾರೆ. ಕ್ರಿಯಾ ಅಂತ ಜ್ಞಾನದಲ್ಲಿ ಅದು ನಿತ್ಯ ತೋರಿಸ್ತಾ. ಅಪವಾದ ನೀವ್ ಏನ್ ಹೇಳ್ತೀರಿ? ಭಾವಗಳು ಸಾಮಾನ್ಯವಾಗಿ ಬರುವಂತದ್ದೆ, ಅದೇ ಭಾವಕ್ಕೆ ನಾನು ಸಾಕ್ಷಿಯಾಗಿ ನೋಡುವಂತ ಒಂದು ಒಂದನ್ನು ತೋರಿಸ್ಕೊಡ್ತೀವಿಗೆ. ಅವನು ಸಾಕ್ಷಿತ್ವದ ಭಾವಗಳ ಸಹಜತೆಯಲ್ಲಿ ಸಾಕ್ಷಿಯ ಅವರನ್ನು ತೋರಿಸ್ಬೇಕು. ಎಲ್ಲ ಉತ್ತರ ಸರಿಯವ ಕೇಳ್ಕೊಳ್ಳಿ. ಯಾವ ಈ ಭಾವಗಳು ಇವೆಯೋ ಈ ಭಾವಗಳು ಪ್ರತಿಕ್ರಿಯಾರಹಿತವಾಗಿವೆಯೋ ಈಶ್ವರ ಸಹಜತೆಯಲ್ಲಿವೆಯೋ. ಭಾವುಕನಿಗೆ ಭಾವಗಳು ಬದುಕಿನ ಪ್ರತಿಯೊಂದು ಕ್ಷೇತ್ರವನ್ನು ಅರ್ಥ ಒತ್ತಾಗಿ ಮಾಡಬೇಕು ಅನ್ನುವಂತಹ ಈ ಭಾವಗಳು ಭಾವುಕನಿಗೆ ಪ್ರತಿಕ್ರಿಯಾ ಸಹಿತವಾಗಿವೆಯೋ ಈಶ್ವರ ಭಾವದಲ್ಲಿ, ಈಶ್ವರ ಸಹಜತೆ. ಅದಕ್ಕೆ ಕನ್ವಿನ್ಸ್ ಮಾಡಬೇಕು. ಅದಕ್ಕೆ ಕನ್ವಿನ್ಸ್ ಹೆಂಗ್ ಮಾಡಬೇಕು ಅಂತಂದ್ರೆ, ಅಟೆನ್ಷನ್ನು ಪ್ರತಿಕ್ರಿಯೆ ಕಡೆಗೆ ಇರಬೇಕು. ಶ್ರೋತೃನ ಲಕ್ಷ್ಯ ಪ್ರತಿಕ್ರಿಯಾ ಸಹಿತವಾಗಿಯೇ ಇವನು ಭಾವುಕನಾಗಿರುತ್ತಾನೆ, ಪ್ರತಿಕ್ರಿಯಾ ಸಹಿತವಾಗಿ ಅವನು ಭಾವುಕನಾಗಿರುತ್ತಾನೆ ಅನ್ನೋದನ್ನು ಎಂಪಥೆಟಿಕ್ ಆಗಿ ಅವನಿಗೆ, ಅವನಿಗೆ ಗೊತ್ತಾಗದ ಹಾಗೆ ಅವನ ತಲೆಯಲ್ಲಿ ಹೋಗಬೇಕದು. ಇಲ್ಲದೆ ಹೋದರೆ ಅಲ್ಲಿಗೆ ನಿಂತು ಬಿಡ್ತಾನೇವ. ಜೀವನದ ಇಷ್ಟು ತಾನೆ, 99% ಬಂದವರು ಅಲ್ಲಿಗೆ ನಿಂತಿದ್ದು. ಅದಕ್ಕೆ ಹೇಳಿಕತ್ತೆ ನಾನು, ಐದೇ ನಿಮಿಷ ನನಗೆ ಕರೆದಿದ್ರು ಅಂತಂದ್ರೆ ನಾವು ಉಲ್ಟ ಹೊಡೆದು ಬಂದ್ಬಿಟ್ಟು. ಅವ್ರಿಗೂ ಗೊತ್ತು ನಾವು ಉಲ್ಟ ಹೊಡಿತೇನೆ, ಯಾವಾಗ ಕರಿಬೇಕು ಆವಾಗ ಕರಿಯೋಣ, ಈಗ ಕರಿಯೋದು ಬೇಡ. ಯಾಕಂದ್ರೆ ಅವ್ರು ಈ ವಿಷಯ ಮುಟ್ಟುತ್ತೆ. ಅದಕ್ಕೆ ನಾವು ಹೊರಗೆ ಬಂದ್ಕೊಂಡು ಕೇಳ. ಕೆಲವು ಜನ ಅವ್ರ ಉಪನ್ಯಾಸ ಕೇಳಿದ ಮೇಲೆ ಇಷ್ಟೇ ಪಾ, ಇದಕ್ಕೆ ಹೆಚ್ಚಿಗೆ ಇವ್ರು ಹೇಳಂಗಿಲ್ಲ ಅಂತ ಜಡ್ಜ್ ಮಾಡ್ಬಿಡ್ತಾರೆ. ಆತ್ಮವಿಚಾರ ಹೇಳಿ ಬರುದಿಲ್ಲ ಅಂತ ಜಡ್ಜ್ ಮಾಡ್ತಾರೆ. ಯಾರು ಆತ್ಮವಿಚಾರ ತಿಳ್ಕೊಂಡವರು, ಅಹಂಕಾರ ಇದ್ದವರು, ಸೊಕ್ಕಿನ ಅಂತ ಮಾತ್ರ ಮಾತಾಡುವ ಸಾಧ್ಯತೆ ಇದೆ ಅಂತ ಹೇಳಿರುವ ನಿಮಗೆ. ಆದರೆ ವ್ಯಕ್ತಿಗತವಾಗಿ ನನಗೆ ಅವರ ವಿದ್ವಾಂಸತ್ವದ, ಅವರ ಸ್ಕಾಲರ್ಲಿ ಅಸ್ತಿತ್ವದ ಅರಿವು ನನಗಿದ್ದರಿಂದಾಗಿ ಅವರು ಅವಶ್ಯವಾಗಿ ಅದನ್ನು ಮುಂತೊಂಡು ಹೋಗ್ತಾರೆ, ಬಿಡೋದಿಲ್ಲ. ಈಗ ನಾಳೆ ಭಾವ ಕ್ರಿಯಾ ಹೇಳ್ತಾರೆ, ಅವುಗಳನ್ನೆಲ್ಲ ತಿಳಿಸಿಕೊಡ್ತಾರೆ. ಆಮೇಲೆ ಜ್ಞಾನ ಸಾಧನೆ ಬರ್ತದೆ. ಕ್ರಿಯಾ ಸಾಧನ, ಭಾವ ಸಾಧನ, ಜ್ಞಾನ ಸಾಧನ. ಜ್ಞಾನ ಸಾಧನ ಬರ್ತಾರೆ. ಜ್ಞಾನ ಸಾಧನ ಬಂದಾಗ ಈ ವಿಷಯ ತಗೊಂಡ್ಬರ್ತಾರೆ. ನಿನ್ನ ಪ್ರತಿಕ್ರಿಯಾ ಸಹಿತವಾಗಿವೆ ಅಂತ ನೀವು ಉತ್ತರ ಕೊಟ್ಟಂತೆ ಆದರೆ ಭಾವುಕ, ಪ್ರತಿಕ್ರಿಯಾ ಸಹಿತವಾದ ಭಾವಗಳಿವೆ ಅಂತ ನೀವು ಒಪ್ಕೊಂಡಿದ್ದಾದ್ರೆ, ಈಸ್ ಇಟ್ ನರಿಷಬಲ್, ಈಸ್ ಇಟ್ ಎಂಜಾಯಬಲ್, ಈಸ್ ಇಟ್ ಅಕಾಮಡೇಟಬಲ್. ಅವನ ಬಾಯಿಂದ ಹೊರಬರ್ಬೇಕು. ಆ ಥರ ಎಕ್ಸಾಂಪಲ್ ಅನ್ನ, ಆ ಥರ ಲಾಜಿಕ್ ಅನ್ನು ಕನ್ವಿನ್ಸ್ ಮಾಡ್ತಾರೆ. ಹಾಗಾದ್ರೆ ಅದು ಬೇಡವೋ ಇಲ್ಲ ಅದನ್ನು ಟಚ್ ಮಾಡಬಾರ್ದು. ಆ ಮೂಲಕವಾಗಿ ನೀನು ಅನುಭವಿ ಆಗ್ತೀಯ. ಅವ್ರ ಶಬ್ದದಲ್ಲಿ ಹೇಳಬೇಕಂದ್ರೆ ನೀನು ಏನಾಗ್ತೀಯ, ಅನುಭವಿ ಆಗ್ತೀಯ. ನೀನು ಅವುಗಳಲ್ಲಿ ಪ್ರಬುದ್ಧನಾಗ್ತೀಯ. ನಮ್ಮ ಶಬ್ದ ಅವರಲ್ಲಿ ನನ್ನಲ್ಲಿರುವ ಭಾವ ಒಂದೇ ಇರ್ತದೆ, ಅನುಭವದ ತಿಳುವಳಿಕೆ. ಆದರೆ ಶಬ್ದಗಳನ್ನ ಅವರು ತಮ್ಮದೇ ಆದ ಕಾಂಟೆಕ್ಸ್ಟ್ ನಲ್ಲಿ ತಮ್ಮದೇ ಆದ ಶಬ್ದ ಬಳಸ್ತಾರೆ, ನಾವು ನಮ್ಮದೇ ಆದ ಕಾಂಟೆಕ್ಸ್ಟ್ ಒಳಗೆ ನಮ್ಮ ಶಬ್ದ ಬಳಸ್ತೇವೆ. ತಿಳುವಳಿಕೆಯಲ್ಲಿ ಇಬ್ಬರದು ಒಂದೇ ಇರ್ತದೆ, ಹೀಗಾಗಿ ಇಲ್ಲಿ ನಾವು ಪ್ರಬುದ್ಧ ಅಂತೀವಿ, ಅಲ್ಲಿ ಅವರು ಅನುಭಾವಿ ಅಂತ. ಪ್ರಬುದ್ಧ ಅಂತ ನಾವು ಅನ್ಬೇಕಾದ್ರೆ ಆವಾಗ ಇವಾಗ ಇನ್ನೂ ಒಂದು ನಾವು ಶಬ್ದವನ್ನು ಕೊಡ್ತೀವಿ, ಪಕ್ವತೆ ಅಂತ ಶಬ್ದವನ್ನು ಕೊಡ್ತೀವಿ. ಇನ್ನೂ ತಿಳಿಯಾಗಿ ಹೇಳಬೇಕು ಅಂದಾಗ ನಾವು ನೋಡ್ತೀವಿ ರಿಲೇಟಿವ್ ಪಕ್ವತೆ, ಅಬ್ಸಲ್ಯೂಟ್ ಪಕ್ವತೆ ಎಂದು ಬರ್ತೀವಿ. ರಿಲೇಟಿವ್ ಪಕ್ವತೆಯಲ್ಲಿ ಅವಾಗ ಇವಾಗ ನಾವು ಶುದ್ಧ ಮನಸ್ಕರಾಗಿ ಕೂತಿರ್ತೀವಿ, ಶುದ್ಧ ಮನಸ್ಕರಾಗಿ ಜೀವನ ಮಾಡ್ತೀವಿ, ಶುದ್ಧ ಮನಸ್ಕರಾಗಿ, ಇದು ರಿಲೇಟಿವ್ ಪಕ್ವತೆ. ಅಬ್ಸಲ್ಯೂಟ್ ಪ್ರಬುದ್ಧ ಯಾರು, ಹೈಲಿ ಮೆಚ್ಯೂರ್ಡ್ ಪರ್ಸನ್, ವೈಸ್ ಮ್ಯಾನ್ ಇಸ್ ಹೈಲಿ ಮೆಚ್ಯೂರ್ಡ್ ಪರ್ಸನ್. ಅದಕ್ಕೆ ಮುಗಿಸಬಿಟ್ಟು ನಾವು ಈ ಒಂದು ಪ್ರಬುದ್ಧತೆಯನ್ನು ಅವನು ಹೊಂದ್ತಾನೆ, ಅನುಭವಿ ಆಗ್ತಾನೆ. ಆದ್ದರಿಂದ ಅವನ ಕಡೆಗೆ ಮನಸ್ಸಿಗೆ ಬರುವುದು ಅವನು ಆ ಸಾಧನೆಯಲ್ಲಿ ತೊಡಗಬೇಕು, ಅವರ ಅವಶ್ಯಕತೆ ಇದೆ. ಆದ್ರೆ ಆ ಭಾವುಕತೆಯಿಂದ ಅವನಿಗೆ ಹೊರಗೆ ಬರಬೇಕಾಗಿದೆ ಅನ್ನೋದು ಆ ಪ್ರತಿಕ್ರಿಯೆ ಹಿಂದಿರುವಂತಹ ಬೇಸ್. ನಾನು ನನ್ನ ಭಾವುಕತೆಯಿಂದ ಹೊರಗೆ ಬರಬೇಕು, ನನ್ನ ಭಾವುಕತೆ ಅಂದ್ರೆ ಏನು, ಪ್ರತಿಕ್ರಿಯೆಗಳಿಂದ ನಾನು ಹೊರಗೆ ಬರಬೇಕು ಅನ್ನೋದು ಅಲ್ಲಿರುವಂತಹ ಬೇಸ್. ಅದು ಬೀಜ, ಆ ಬೀಜ ಟ್ಯಾಪ್ ಮಾಡಬೇಕು, ಸರಿಯಾದ ಬ್ಯಾಕ್ಗ್ರೌಂಡ್ ಅನ್ನು ತಯಾರು ಮಾಡಿ ಟ್ಯಾಪ್ ಮಾಡಬೇಕು. ಆ ಬೀಜ ಟ್ಯಾಪ್ ಮಾಡಿದಾಗ ಹೊರಗೆ ಬರ್ತದೆ. ಏನಪ್ಪ ಇದಕ್ಕೇನು ಮಾರ್ಗ ಇದ್ದರೆ, ಸಾತ್ವಿಕ ಭಾವುಕನಾಗಬೇಕಾ, ರಾಜಸಿಕ ಭಾವುಕನಾಗಬೇಕಾ, ತಾಮಸಿಕ ಭಾವುಕನಾಗಬೇಕಾ ಅಂತ ಅವ್ರು ನಾಲ್ಕಾರು ಉದಾಹರಣೆ ಕೊಟ್ಟು ಪಟ ಪಟ ಕಪಾಳ ಕಪಾಳ ಹೊಡೆದ್ಬಿಟ್ರೆ ಆವಾಗ ಅವನು ಹೇಳ್ತಾನೆ, ಹೌದು ನಾನು ಇದನ್ನು ತರಬೇಕಾಗುತ್ತೆ. ಅದಕ್ಕೆ ಒಂದೇ ದಾರಿ, ಇದು ಅಜ್ಞಾನ ಜನಿತವಾಗಿದ್ದರಿಂದಾಗಿ ಇವಷ್ಟು ಆರೋಪಿತವಾಗಿವೆ. ಆದ್ದರಿಂದ ನೀನು ಸ್ವರೂಪದ ಜ್ಞಾನವನ್ನು ಹೊಂದಿ. ಇದ್ದವರು ನೀವು ಅಲ್ಲಿಗೆ ನಿಂತು ಬಿಡ್ತೀರಿ, ಅದಕ್ಕೆ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ರು ಕ್ಲಾಸ್ ಅನ್ನು. ನೀವು ಅಲ್ಲಿ ನಿಂತ್ಬಿಟ್ರೆ ನನ್ಗೆ ತೀನ ಆಮೇಲೆ ಇಂತ ಇಲ್ತಂಕ ತಗೊಂಡು ಬಂದು ಭಾವ ಸಮಾಧಿ ಎಸ್ ಎಸ್ ವೈ ಭಾವ ಸಮಾಧಿ. ಸೊ ಹೀಗಾಗಿ ಅಂದರೆ ರಾತ್ರಿಯಲ್ಲೇ ಮಲಗಿ ಹಗಲನ್ನ ಭಾವಿಸಿದಂತಾಗುತ್ತದೆ. ಅನೇಕರನ್ನ ಭೇಟಿಯಾಗಿರ್ತಾನೆ, ಎಚ್ಚರ ಆದ್ಮೇಲೆ ಅವರಿಗೆಲ್ಲ ಹೋಗಿ ಕೇಳುತ್ತೆ, ನೀವು ನಿಮ್ ಫ್ರೆಂಡ್ ಹೌದಾ, ನಾವು ನೋಡೇ ಇರ್ರಿ ಅಂತಾರೆ. ಈ ಕನಸಿನವನಿಗೆ ಕೇಳೋಣಂತೆ, ನಾವೆಲ್ಲ ನಿನ್ನ ಕನಸಿನಾಗ ಬಂದಿದ್ದೇಗಿಲ್ಲ ಅವ ಅಂತಾನೆ, ಅಲ್ಲಿ ಫ್ರೆಂಡ್ಸೇ ಬೇರೆ ಇದ್ರು ಅಂತಾನೆ. ಹಾಗಾದ್ರೆ ನಮ್ಮ ಇರುವಿಕೆಯು ತನ್ನ ಸತ್ಯತೆಯನ್ನು ಇಟ್ಕೊಳ್ಳಿಲ್ಲ, ಕನಸಿನ ಇರುವಿಕೆಯು ತನ್ನ ಸತ್ಯತೆಯನ್ನು ಇಟ್ಕೊಳ್ಳಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಚ ಗೃಹ್ಯತೆ ತೈಹಿ ಗೃಹೇತ ಐಶ್ಯ ಸಂಗತಃ ತೈಹಿ ಗೃಹೇತ. ಅವರೆಲ್ಲರೂ ಈ ಪ್ರಕಾರವಾದ ಇವನು ಮಿತ್ರ ಅನ್ನೋದನ್ನು ಅವರು ಒಪ್ಪಿಕೊಳ್ತಾರ, ಹೆಚ್ಚಿನದನ್ನು ಕೇಳೋರಿಗೆ ಇಲ್ಲ ಒಪ್ಪಿಕೊಳ್ಳುವುದಿಲ್ಲ. ನಚ ಗೃಹ್ಯತೆ ಗೃಹೀತಶ್ಚೇತ್, ಅವರು ಒಂದು ವೇಳೆ ಗುರುತಿಸಿದ್ದಾದರೆ ಒಪ್ಪಿಕೊಂಡಿದ್ದಾದರೆ ಗೃಹೀತಶ್ಚೇತ ಅದ್ಯ ತತ್ರ ಉಪಲಬ್ಧವಂತಹ ವಯಂ ಇತಿ ಬ್ರೂಯುಹು. ಹೌದಪ್ಪ, ಅಲ್ಲಿ ಮುನ್ಸಿಪಲ್ ಗಾರ್ಡನ್ದಲ್ಲಿ ನಿನ್ನನ್ನು ಕಂಡಿದ್ದೆ ಅಂತ ನಾವು ಹೇಳಬೇಕು. ನೀನು ಗಾರ್ಡನ್ ಬಂದಾಗ ನಾವು ಗಾರ್ಡನ್ ಬಂದಿದ್ದೆ ಹೇಳಿಕಾಗ ಬರೀತಾರ ಚಂದ. ತ್ವಾಮ್ ಅದ್ಯ ತತ್ರ ಉಪಲಬ್ಧವಂತಹ ವಯಂ, ನೀನು ಅಲ್ಲಿ ಬಂದಾಗ ನಾವು ಅಲ್ಲಿ ಬಂದಿದ್ವಿ, ಅಲ್ಲಿ ನಾನು ನಿಮ್ಮನ್ನು ನೋಡಿದ್ವಿ ಇತಿ ಭೂಯು. ಆದ್ರೆ ಹಾಗಿಲ್ಲ, ನ ಚ ಏತದಸ್ತಿ ತಸ್ಮಾತ್ ನ ದೇಶಾಂತರಂ ಗಚ್ಚತಿ ಸ್ವಪ್ನೇ. ವಾಸ್ತವಿಕತೆ ಹೀಗಿಲ್ಲ, ಆದ್ದರಿಂದ ನಾವು ದೇಶಾಂತರ ಹೋಗೇ ಇಲ್ಲ, ಮತ್ತು ನಾವು ದೇಶ ಬೇರೆ ದೇಶದಲ್ಲಿ ನಾವು ತಲುಪೇ ಇಲ್ಲ, ಆ ಬೇರೆ ಕಾಲದಲ್ಲಿ ನಾವು ಇಲ್ಲೇ ಇಲ್ಲ. ನಾವಿರೋದಿಲ್ಲಿ, ನಾವಿರೋದಿಲ್ಲ, ಮಧ್ಯಕ್ಕೆ ನಿದ್ರೆ ಬಂದಿರೋದು ಅಷ್ಟೇ. ನಾವಿರೋದಿಲ್ಲಿ ಅಂದ್ರೆ ಸ್ವಪ್ನವು ಎಚ್ಚರದಲ್ಲಿಲ್ಲ, ಎಚ್ಚರವು ಸ್ವಪ್ನದಲ್ಲಿಲ್ಲ, ಸ್ವಪ್ನ ಎಚ್ಚರಗಳು ಎರಡೂ ನಿದ್ರೆಯಲ್ಲಿಲ್ಲ. ಇತಶ್ಚ ಸ್ವಪ್ನ ದೃಶ್ಯಾಭಾವಃ ವಿತತಃ. ಇಷ್ಟೇ ಅಲ್ಲ, ಇತಶ್ಚ ಇಷ್ಟೇ ಅಲ್ಲ, ಸ್ವಪ್ನದಲ್ಲಿ ಕಂಡಿರುವಂತಹ ದೃಶ್ಯಭಾವಃ ದೃಶ್ಯಾಭಾವಃ ದೃಶ್ಯಾಃ ಭಾವಃ. ಏನಪ್ಪ ಅದು ದೃಶ್ಯಾಃ ಭಾವಃ ದೃಶ್ಯಾಃ ಭಾವಃ ಏನರ್ಥ? ಹಾ, ಸ್ವಪ್ನದ ಈ ಅನೇಕ ಅನೇಕಗಳ ಇರುವಿಕೆ ವಿತತಾಹ ಅವು ಮಿಥ್ಯ ಆಗಿರುತ್ತವೆ. ಇತಶ್ಚ ಶಬ್ದ ಇದೆ ಅಂದ್ರೆ ಇನ್ನೂ ಸ್ವಲ್ಪ ಏನು ಹೇಳೋದಿದೆ, ಈ ಕಾರಣದಿಂದಲೂ ಅವು ಮಿಥ್ಯ ಆಗಿವೆ. ಯತಃ ಏನ್ ಕಾರಣಗಳ ಬಾವು ಅಭಾವಶ್ಚರತಾದೀನಾ ಶೂಯತಿ ನ್ಯಾಯಪೂರ್ವಕಂ ವೈತತ್ಯಂತೇನ ವೈ ಪ್ರಾಪ್ತಂ ಸ್ವಪ್ನ ಆಹುಃ ಪ್ರಕಾಶಿತಂ ಅಭಾವಶ್ಚರತಾದೀನಾಂ ಶೂಯತಿ ನ್ಯಾಯಪೂರ್ವಕಂ ವೈತತ್ಯಂತೇನ ವೈ ಪ್ರಾಪ್ತಂ ಸ್ವಪ್ನ ಆಹುಃ ಪ್ರಕಾಶಿತಂ ನ್ಯಾಯಪೂರ್ವಕವಾಗಿ ಶ್ರೂಯತೆ ಶ್ರುತಿಗಳಲ್ಲಿಯೂ ಕೂಡ ಸ್ವಪ್ನದ ರಥ ಇತ್ಯಾದಿಗಳು ಯಾವೂ ಕೂಡ ಅವುಗಳ ಇರುವಿಕೆ ಸಹಿತವಾಗಿ ಸತ್ಯ ಅಲ್ಲ ಅಂತ ಶ್ರುತಿಗಳು ತಿಳಿಸ್ತಾವ. ಶೂಯತೆ ಹೌದೋ ಆಗಮಗಳು ಉಪನಿಷತ್ತುಗಳು ತಿಳಿಸುತ್ತವೆ. ಏನನ್ನು ತಿಳಿಸುತ್ತವೆ? ನೀನು ಸ್ವಪ್ನದಲ್ಲಿ ಕಂಡಿರುವ ಯಾವ ಭಾವಗಳು ಸತ್ಯವಾಗಿಯೂ ಇಲ್ಲವೇ ಇಲ್ಲ. ನೀ ಸ್ವಪ್ನ ನಾಲ್ಕು ಮಂದಿಗೆ ಹೇಳ್ಕೊತೀಯ, ಅವ್ರು ಕೇಳಿಸ್ಕೊತಾರೆ, ಅವ್ರ ತಮ್ಮನ ಸ್ವಪ್ನ ನಿಮ್ಗೆ ಹೇಳ್ತಾರೆ, ದಟ್ಸ್ ಆಲ್ ಓಕೆ, ದಟ್ಸ್ ಆಲ್ ಓಕೆ. ಟೈಟ್ ಅದೇ ಪ್ರಾಬ್ಲಮ್ ತಮ್ಮ ಬಿಸಿ ಮಾಡಿ ಹಿಂಗ್ ಮಾಡ್ಬೇಕು, ಬಿಸಿ ಮಾಡಿ ಮಾಡ್ಬೇಕು. ಇದಕ್ಕೆ ಸಂಸಾರ ಅಂತ ತಳಿದ್ರೆ ಕಾಣಂಗಿಲ್ಲ, ಹಾಕಿದ್ರೆ ತಳ್ಳೋ ಸಂಸಾರದ ಎಲ್ಲ ಸಂಬಂಧಗಳು ಹಿಂಗೆ ಇರ್ತವೆ. ಬಿಡ್ಲಿಕ್ಕಾಗಿಲ್ಲ ಅಧ್ಯಾತ್ಮ ಎಲ್ಲದ ಅಧ್ಯಾತ್ಮ ಇಲ್ಲೇ ಅದು ಎರಡು ಬಂದ್ರೆ ಅದೇನೇನು ಬೆಂಡ್ ಆಗ್ಯದ ಯಾರು ಮುಂದೆ ನೀ ಏನ್ ಮಾಡ್ತಿ? ನಾವು ವಾಪಸ್ ಕೊಟ್ಟಾಗೆ ಬಿಳಿದ್ರಲ್ಲ ಹಾಗಾದ್ರೆ ಸ್ವಪ್ನದಲ್ಲಿ ಕಂಡಿರುವ ಯಾವ ರಥಾದಿ ಅಂದ್ರೆ ಎಟ್ಸೆಟ್ರಾ ಕಾರ್ ಎಟ್ಸೆಟ್ರಾ ಅಂತ, ರಥ ಅಂದ್ರೆ ಕಾರ್ ಎಟ್ಸೆಟ್ರಾ, ಇವು ಯಾವೂ ಇಲ್ಲವೇ ಇಲ್ಲವೆಂದು ಶ್ರುತಿಗೆ ಹೇಳುತ್ತದೆ ಅಂತ ಆದಿದ್ದ. ಆದರೆ ಸ್ವಪ್ನದಲ್ಲಿ ಪ್ರಾಪ್ತವಾದಂತಹ ಯಾವ ಪದಾರ್ಥಗಳು ಇಲ್ಲವೇ ಇಲ್ಲ ಅಂತ ಶ್ರುತಿಯು ಹೇಳಿದಾಗ ಅದು ಮಿಥ್ಯ ಅಂತಾಗೋಯ್ತು. ಈ ಮಿಥ್ಯೆಯನ್ನು ಪ್ರಕಾಶ ಮಾಡಿದ್ಯ, ಅಲ್ಲಿನ ತೇನ ವೈ ಪ್ರಾಪ್ತಂ ಸ್ವಪ್ನ ಆಹು ಪ್ರಕಾಶಿತಂ, ತೇನ ಪ್ರಕಾಶಿತಂ ಯಾರಿಂದ? ಆಹ್ ಆತ್ಮನು ಇವುಗಳನ್ನ ಪ್ರಕಾಶ ಮಾಡಿದ. ಯಾವುಗಳನ್ನ? ರಥಾದಿಗಳನ್ನ ಪ್ರಕಾಶ ಮಾಡ್ತಾನೆ. ಪ್ರಕಾಶ ಮಾಡದಷ್ಟಕ್ಕೆ ಅವು ಇರ್ತಾವೆ ಅಂತಲ್ಲ, ಅವು ಇಲ್ವೇ ಇಲ್ಲ ಅಂತ. ನಿಮಗೆ ಇಲ್ವೇ ಇಲ್ಲವಾಗಿದ್ದರೆ ಆತ್ಮನು ಏನನ್ನ ಪ್ರಕಾಶಿಸ್ತಾನೆ? ರಥಾದಿಗಳು ಇಲ್ವೇ ಇಲ್ಲಲ್ಲ. ಹಾಗಾದ್ರೆ ಕನಸಿನಲ್ಲಿ ಕಂಡ ರಥ ಇದೆಯೆಂದು ಹೇಳುವ ಸಾಧ್ಯತೆಯೂ ಇಲ್ಲ, ಇಲ್ಲವೆಂದು ಹೇಳುವ ಸಾಧ್ಯತೆಯೂ ಇಲ್ಲ ಅನ್ನುವ ಮಿಥ್ಯಾಕಾರನ್ನ ಆತ್ಮನು ಪ್ರಕಾಶಿಸಿದನು. ಯಾವ ಕಾರನ್ನ? ಮಿಥ್ಯಾಕಾರನ್ನ ಪ್ರಕಾಶಿಸಿದ. ಏನ್ ಸಾಮರ್ಥ್ಯ ಮಿಥ್ಯಾಕಾರನ್ನ ಹೆಂಗ ಪ್ರಕಾಶ ಮಾಡಿ ಬರ್ತದೆ? ಮಾಡಿ ಬರ್ತದೆ. ಯಾಕೆ ಮಾಡ್ಲಿಕ್ಕೆ ಬರ್ತದೆ? ಮಿಥ್ಯಾಕಾರನ ಸತ್ಯ ಅಂತ ಮಾಡ್ಲಿಕ್ಕೆ ಬರಂಗಿಲ್ಲ. ಮಿಥ್ಯಾಕಾರನ ಸುಳ್ಳು ಅಂತ ಪ್ರಕಾಶ ಮಾಡ್ಲಿಕ್ಕೆ ಬರಂಗಿಲ್ಲ. ಮತ್ತೆ ಯಾವ ತರ ಮಾಡ್ಲಿಕ್ಕೆ ಬರ್ತದೆ ಪ್ರಕಾಶವನ್ನು? ಕಟ್ ಮಿಥ್ಯಾಕಾರನ ಇದು ಮಿಥ್ಯಾಕಾರನು ಅಂತ ಪ್ರಕಾಶ ಮಾಡ್ತದೆ. ದಟ್ ಇಸ್ ಹೌದೋ ಭಾಷ್ಯ 80. ಅಭಾವಶ್ಚ ರಥಾದೀನಾಂ ಸ್ವಪ್ನ ದೃಶ್ಯಾನಾಂ ಶ್ರೂಯತೇ ನ್ಯಾಯಪೂರ್ವಕಂ ನ್ಯಾಯಪೂರ್ವಕಂ ಯುಕ್ತಿತಃ ಯುಕ್ತಿತಃ ಶ್ರುತೌ ಶ್ರುತೌ ನ ತತ್ರ ರಥಾಃ ನ ತತ್ರ ರಥಾಃ ಇತ್ಯತ್ರ ಇತ್ಯತ್ರ. ಇಲ್ಲಿ ಏನು ಹೇಳಿದ್ದಾಗಿದೆ ಗೊತ್ತಾ? ಈಗ ಇಷ್ಟೇ ಹೇಳ್ತಾರೆ, ರಥ ಇತ್ಯಾದಿಗಳು ಸ್ವಪ್ನಗಳಲ್ಲಿ ಕಂಡಂತಹ ರಥ ಇತ್ಯಾದಿ ದೃಶ್ಯಗಳು ನ್ಯಾಯಪೂರ್ವಕವಾಗಿ ಯುಕ್ತಿ ಸಹಿತವಾಗಿ ನಾವು ಗುರುತಿಸಿದಾಗ ನ ತತ್ರ ರಥಾಹ ಅಲ್ಲಿ ಯಾವೂ ಇಲ್ಲವೇ ಇಲ್ಲ ಅನ್ನುವುದು ಕಂಡುಬರುತ್ತದೆ. ತೇನ ಅಂತಸ್ಥಾನ ಸಂವೃತ್ವಾದಿ ಹೇತುನಾ ಅದು ಅದು ತರ್ಕ. ಅಂತಸ್ಥಾನ ಸಂವೃತತ್ವಾದಿ ಹೇತುನಾ ಪ್ರಾಪ್ತಂ ವೈತಥ್ಯಂ ತತ್ ಅನುವಾದಿನ್ಯಾ ಸ್ವಪ್ನೇ ಸ್ವಯಂ ಜ್ಯೋತಿಷ್ವ ಪ್ರತಿಪಾದನ ಪರಯಾ ಪ್ರಕಾಶಿತಂ ಆಹುಃ ಬ್ರಹ್ಮವಿದಃ. ಏನು ಉದಾಹರಣೆ ಕೊಟ್ಟಿದ್ದಾರೋ ಅವುಗಳನ್ನು ಅನುಸರಿಸಿಕೊಂಡು ಆ ಮೂಲಕವಾಗಿ ಯಾವ ನ್ಯಾಯವನ್ನು ಮತ್ತು ಯಾವ ತರ್ಕವನ್ನು ಪ್ರಯೋಗಿಸಿದ್ದಾರೆ ಅದನ್ನೂ ಕೂಡ ಅನುಸರಿಸಿಕೊಂಡು ನಾವು ಕನಸಿನಲ್ಲಿ ಏನಾಗಿದೆ ಅಂದಿದ್ದಾದರೆ ಆತ್ಮನು ಅವುಗಳನ್ನು ಬೆಳಗಿದಾನೆ. ಏನುಗಳನ್ನು ಬೆಳಗಿದಾನೆ ಇದು ಸಿದ್ಧವಾಗ್ತದೆ. ಏನುಗಳನ್ನು ಬೆಳಗಿದ್ದಾನೆ? ಇಲ್ಲದೇ ಇರುವುದನ್ನ ಇದೆ ಎಂದು, ಇಲ್ಲದೇ ಇರುವುದನ್ನ ಇದೆ ಎಂದು ಬೆಳಗ್ತಾನೆ. ಇಲ್ಲದೇ ಇರುವುದನ್ನ ಇಲ್ಲ ಅಂತ ಹೆಂಗ್ ಬೆಳಗ್ತಾನ ಆತ್ಮ? ಅವಳ ಕನಸು ಹೆಂಗಾಗ್ತದದು? ಇಲ್ಲದೇ ಇರುವುದನ್ನ ಇಲ್ಲ ಅಂತ ಬೆಳಗಿದಾಗ ಅದು ಕನಸು ಹೆಂಗಾಗ್ತದೆ? ಇಲ್ಲದೇ ಇರುವುದನ್ನ ಇದೆ ಎಂದು ಬೆಳಗಿದಾಗ ಆವಾಗ ಪೂರ ಫಿಲಾಸಫಿನೇ ಉಂಟಾಗ್ತದೆ. ಏಕೆಂದ್ರೆ ಅದನ್ನು ಸಹಿತವಾಗಿ ನಮಗೆ ಹೆಚ್ಚು ಮಾಡಬೇಕು. ಏನು ಬೆಳಗುತ್ತದೆ ಆತ್ಮ? ಏನ್ ಬೆಳಗ್ತದೆ? ಏನು ಬೆಳಗುವುದಿಲ್ಲ, ಅದಿದ್ದಲ್ಲೇ ಇರುತ್ತದೆ. ವೈತಥ್ಯಂ ವಿತಥ ಭಾವ, ಅದನ್ನ ಡೆಫಿನೇಷನ್ ನೀವು ಮರ್ತು ಬಿಡ್ತೀರಿ. ಅವಾಗ ನಿಮಗೆ ಬೇರೆ ಏನು ವಿತಥ ಭಾವ ಅಂದ್ರೆ ಏನು? ಮೊಟ್ಟ ಮೊದಲಿಗೆ ಹೇಳ ಡೆಫಿನೇಷನ್, ವಿತಥ ಭಾವ ಅಂದ್ರೆ ಏನು? ಇಲ್ಲದೇ ಇರುವುದನ್ನ ಇದೆ ಎಂದು ಭಾವಿಸುವುದು ಅದು ಮಿಥ್ಯಾ. ಈಗ ಅಷ್ಟೇ ನೀವು ಕೇಳಬಾರ್ದು. ಈಗ ಏನು ಅಂದ್ರೆ ನಿಮ್ಮ ಹಲ್ಲು ನಿಮ್ಮ ನಾಲ್ಗೆ ನೀವೇ ಕಚ್ಚಿಕೊಂಡು ಕೊಡ್ಬೇಕು. ಈಗ ಏನು ಅಂತಂದ್ರೆ ಮಿಥ್ಯವನ್ನಾದ್ರೆ ಬೆಳಗ್ತೋ ಇಲ್ಲೋ, ಆ ಪ್ರಶ್ನೆ ಕೇಳಬಾರ್ದು. ಈಗ ಯಾವುದನ್ನು ನಾವು ಮಿಥ್ಯ ಅಂತ ಕರಿತೀವೋ ಅದನ್ನು ಬೆಳಗಿರು ಅಷ್ಟೇ, ಬೆಳಗಿರಿ ಹೋದ್ರು ಅಷ್ಟೇ. ಆ ಮಿಥ್ಯವನ್ನ ಮಿಥ್ಯ ಅಂತ ಗುರುತಿಸೋದೇ ಜ್ಞಾನ. ಸತ್ಯವನ್ನು, ಅದಕ್ಕೆ ಎರಡು ಭಾಗ ಇದೆ, ಸತ್ಯವನ್ನ ಸತ್ಯವೆಂದು ಮಿಥ್ಯವನ್ನ ಮಿಥ್ಯವೆಂದು. ಇತಿ ಎಷ್ಟು ಮುಖ್ಯವೋ ನೇತಿ ಕೂಡ ಅಷ್ಟೇ. ಬರೇ ನೇತಿ ನೇತಿ ತಿಳ್ಕೊಂಡ್ಬಿಟ್ರೆ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿ ರಮಣ ಮಹರ್ಷಿಗಳ ಸಮಾಧಿ ಪಕ್ಕಕ್ಕೆ ಇತಿಯ ಬಗ್ಗೆ ಧ್ಯಾನ ಮಾಡಬೇಕು. ನೀತಿಯ ಸ್ಪಷ್ಟತೆ ಇಲ್ಲದೆ ಹೋದರೆ ಏನು ಇತಿ ಧ್ಯಾನ ಮಾಡ್ತೀರಾ? ಇತಿ ಅನ್ನೋ ಸ್ಪಷ್ಟ ಆದ್ಮೇಲೆ ನೀತಿ ಅವಶ್ಯಕತೆ ಇರಿದೆ. ಹಾಗಾದ್ರೆ ಅಧ್ಯಯನದಲ್ಲಿ ಇವೆರಡೂ ಮುಖ್ಯ, ನೀತಿನೂ ಮುಖ್ಯ, ನೀತಿನೂ ಮುಖ್ಯ. ಮಿಥ್ಯಾನೂ ಮುಖ್ಯ, ಸತ್ಯವೂ ಮುಖ್ಯ. ಮಿಥ್ಯದ ಮಿಥ್ಯತ್ವ, ಸತ್ಯದ ಸತ್ಯತ್ವ. ಅಭಾವಶ್ಚರತಾದೀನ ಸ್ವಪ್ನ ದೃಶ್ಯಾಂ ಶೂಯತೆ ನ್ಯಾಯಪೂರ್ವಕಂ. ಆಯ್ತಲ್ಲ ಭಾಷ್ಯ. ಅಂತಸ್ಥಾನಾಭ್ಯುಭೇದಾನ ಒಳಗಿರುವ ಅನೇಕಾನೇಕ ವಸ್ತುಗಳ ಪದಾರ್ಥಗಳ ಭಾವಗಳು ಬೇರೆ ಬೇರೆ ಏನಿವೆಯೋ ತಸ್ಮಾತ್ ಜಾಗೃತೆ ಸ್ಮೃತಂ, ಅವು ಒಳಗಡೆ ಇದ್ದರಿಂದಾಗಿ ಅವು ಎಚ್ಚರಾದ ಮೇಲೆ ಜಾಗರಿತೆ ಸ್ಮೃತಂ ಅಂತಸ್ಥಾನಾಭ್ಯುಭೇದಾನ ಹೇಳ್ತಾರಿಲ್ಲಿ. ಆ ಅಂತಸ್ಥಾನಾರ್ಥವಿಧಾನ, ಕನಸಿನ ಒಳಗಿರುವಂತಹ ಅನೇಕಾನೇಕ ಭೇದಗಳು ಹೇಗೆ ವಾಸ್ತವಿಕತೆಯನ್ನು ಹೊಂದಿಲ್ಲವೋ ತಥೈವ ಜಾಗೃತೆ ಸ್ಮೃತಂ. ಅದೇ ಪ್ರಕಾರವಾಗಿ ಜಾಗೃತಾವಸ್ಥೆಯ ಯಾವ ವಸ್ತು, ಯಾವ ಜೀವ, ಯಾವ ಪದಾರ್ಥವೂ ಕೂಡ ಅದು ಹೇಗೆ ಏನು ಹೊಂದಿಲ್ಲವೋ ಹಾಗೆ ಇವು ಕೂಡ ಯಾವ ಅಸ್ತಿತ್ವವನ್ನು ಹೊಂದಿಲ್ಲ. ಭಾರಿ ಮಜಾ ಅದ. ನಾವು ಇದೇ ಸಂಸ್ಕಾರ ಪೂರ್ವಗ್ರಹರಾಗಿರೋದ್ರಿಂದ ಈ ಹೇಳಿಕೆಯನ್ನ ಗುರುತಿಸ್ಲಿಕ್ಕೂ ಆಗುವುದಿಲ್ಲ, ಒಪ್ಕೊಳ್ಳಿಕ್ಕೂ ಆಗುವುದಿಲ್ಲ, ಕೇಳಿಸ್ಕೊಳ್ಳಿಕ್ಕಂತೂ ಆಗುವುದೇ ಇಲ್ಲ. ಪಂಚೀಕೃತ ಪಂಚಮಹಾಭೂತಗಳು ತನ್ಮಾತ್ರಾದಿಗಳಿಂದ ಸಹಿತವಾಗಿ, ಪಂಚೀಕೃತ ಪಂಚಮಹಾಭೂತಗಳ ಸಹಿತವಾಗಿ, ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯ ವಿಷಯಗಳ ಸಹಿತವಾಗಿ, ಲೋಕಾದಿ ಲೋಕಗಳು ಪರಲೋಕಗಳು ದೇವತಾದಿಗಳಿಂದ ಸಹಿತವಾಗಿ ಪೂರ ಸೃಷ್ಟಿ ಕ್ರಮ ಅಂತ ಏನಿದೆಯೋ ಇದು ಇಲ್ಲ ಇಲ್ಲ ಅಂತ ನಮ್ಗೆ ಒಪ್ಕೊಳ್ಳಿಕ್ಕಾಗುವುದಿಲ್ಲ. ಏನಂಟು ಬರ್ತದ, ಏನಂಟು ಗೊತ್ತದ? ಪೂರ್ವಗ್ರಹ ಎಲ್ಲಿಂದ ಬಂದಿದೆ? ಪೂರ್ವಗ್ರಹ ಜನ್ಮ ಜನ್ಮಾಂತರ ಬಂದಿದೆ. ಅದೊಂಥರ ಬಿಟ್ಟಪ್ಪನ ಅಲ್ಲ, ಹೋಗ್ರಹ ಜ್ಞಾನದ ಸ್ಪಷ್ಟತೆ, ಜ್ಞಾನದ ಪ್ರಬುದ್ಧತೆ, ಕ್ಲಾರಿಟಿ. ಏನು ಗೊತ್ತ, ಎಲ್ಲ ಸುಳ್ಳು. ಯಾವ ನ್ಯಾಯ, ಯಾವ ತರ್ಕ, ಏನು ಜಿಜ್ಞಾಸ ಮಾಡಬೇಡ್ರಿ, ಒಪ್ಕೊಂಬಿಡ್ರಿ, ಎಲ್ಲ ಸುಳ್ಳು. ಆತ್ಮ ಒಂದೇ ಸತ್ಯ, ನೀವು ಜ್ಞಾನ ಮಾಡ್ರಿ. ಅಂತ ಹೇಳುವಾಗ ಗುಲಾಬ್ ಜಾಮು ತಿಂತು. ಶಿಷ್ಯರು ಇದನ್ನು ಆನಂದದಿಂದ ನೋಡ್ತಾ ಕೂತಿರ್ತಾರೆ. ಇವುಗಳೆಲ್ಲದರ ಮಧ್ಯದಲ್ಲಿ ಜ್ಞಾನ ತೂರಿಕೊಂಡು ಹೇಳ್ತದೆ, ಆತ್ಮ ಒಂದೇ ಸತ್ಯ, ಸೃಷ್ಟಿ ಆಗೇ ಇಲ್ಲ, ನೀ ಹುಟ್ಟಿಲ್ಲ, ನಾನು ಹುಟ್ಟಿಲ್ಲ, ಚಿದಾನಂದ ರೂಪ ಶಿವ. ಮರಿಬೇಡ್ರಿ, ಜಾಮು ಹಿಡಿಕೊಂಡ ಇದರತ್ತೇನು, ಉಳಿದವರ ದೃಷ್ಟಿಯಲ್ಲಿ ಏನು ಇದು ಸತ್ಯ ಅಂತ ಇದೆಯೋ ಆ ಸತ್ಯ ಲೋಕದೊಳಗೆ ಇದ್ದಾನವ. ಅವನ ಬುದ್ಧಿ ಗುಹೆಯಲ್ಲಿ ಸ್ಪಷ್ಟವಾಗಿ, ಏನು ಸ್ಪಷ್ಟ ಆಗಿದೆ, ಕೇವಲ ಆತ್ಮೀಯ ಓಂ ತತ್ಸ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ ಜಯ. ಓಂ ತತ್ಸತ್. ನೋಡಿದ್ರೆ ಆ ಕ್ರೌಡು ಶ್ರೀನಾಥ್, ಈ ಥರ ಕ್ರೌಡ್ ನೋಡಿದ್ರು ಅಂದರೆ ಇದಕ್ಕೆ ಜನಾಕರ್ಷಣೆ ಅಂತ ಹೇಳ್ತಾರೆ. ಕೆಲವರಿಗೆ ಜನಾಕರ್ಷಣೆ, ಕೆಲವರಿಗೆ ಧನಾಕರ್ಷಣೆ. ಆಕರ್ಷಣೆ ಅದೊಂದು ಸಿದ್ಧಿ ತೋರಿಸಿದವರಿಗೆಲ್ಲ ಹೇಗೆ ಓಡೋಡಿ ಬಂದಿರ್ತಾರೆ.